ಖುಷಿ ಸಿಗ್ತಾ ಇದೆ, ವ್ಯಾಯಾಮ ಸಿಗ್ತಾ ಇದೆ, ಆರೋಗ್ಯ ಸಿಗ್ತಾ ಇದೆ, ನೆಮ್ಮದಿ ಸಿಗ್ತಾ ಇದೆ. ಆಮೇಲೆ ನಾವು ಪ್ರತಿಯೊಂದೂ ಹಣ ಹಣ ಅಂತೇಳಿ ಹೋದಾಗ ಅಲ್ಲಿ ನೆಮ್ಮದಿ ಸಿಗೋದಿಲ್ಲ. ಇಲ್ಲಿ ನಮ್ಮದೇ ಆಹಾರ ಇರೋದ್ರಿಂದ ಹಣಕ್ಕೆ ಬಹಳಷ್ಟು ಮಹತ್ವ ಸಿಗೋದಿಲ್ಲ. ಯಾಕಂದ್ರೆ ನಾವು ತರಕಾರಿ ತಯಾರು ಮಾಡ್ಕೋತಾ ಇದ್ವಿ, ಜೋಳ, ಗೋಧಿ, ಎಲ್ಲ ಬೆಲ್ಲ, ಆಮೇಲೆ ಸಾವಯವ ಪದಾರ್ಥಗಳನ್ನು ನಾವು ಆರೋಗ್ಯಕ್ಕೆ ಬಳಸ್ತಾ ಇದ್ವಿ. ಇಲ್ಲಿ ಹಣಕಾಸು ಸ್ವಲ್ಪ ಬೇಕು ದುಡ್ಡು, ಅದಕ್ಕಾಗಿ ಆ ದುಡ್ಡು ಎಷ್ಟು ಬೇಕೋ ಅಷ್ಟನ್ನು ಗಳಿಸ್ತಾ ಇದ್ವಿ. ಹೀಗಾಗಿ ನಾವು ಹೊರಗಡೆ ಹೋದಾಗ ಪ್ರತಿಯೊಂದಕ್ಕೂ ನಾವು ಹಣದ ಮೇಲೇನೆ ಅವಲಂಬನೆ ಆಗಬೇಕಾಗ್ತೀವಿ. ಹೀಗಾಗಿ ನೆಮ್ಮದಿ ಹಾಳಾಗುತ್ತೆ. ಇಲ್ಲಿ ನೆಮ್ಮದಿ ಸಿಗ್ತಾ ಇದೆ ನಮಗೆ. ಇನ್ನೊಂದು, ಕುಟುಂಬದವರಿಗೆ ಎಲ್ಲರಿಗೂ ಉದ್ಯೋಗ ಸಿಕ್ಕಿದೆ. ಆಮೇಲೆ ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ನಾವು ಉದ್ಯೋಗ ಹುಡುಕೋ ಅಥವಾ ನೌಕರಿ ಹುಡುಕೋ ಅವಶ್ಯಕತೆ ಇಲ್ಲ. ಅವರಿಗೂ ಕೂಡ ನಮ್ಮ ಜೊತೆಗೆ ಕರ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ. ಜೊತೆ ಜೊತೆಗೆ ಅವರಿಗೂ ಕೂಡ ತರಬೇತಿ ಸಿಗ್ತಾ ಇದೆ. ಅದೇ ರೀತಿಯಾಗಿ ನಾನು ನನ್ನ ಸುತ್ತಮುತ್ತ ರೈತರು ಒಂದು 25 ಜನ ರೈತರನ್ನು ಸೇರಿಸಿಕೊಂಡು ನಿಸರ್ಗ ಸಾವಯವ ಕೃಷಿ ಕಲಿಕಾ ಕೇಂದ್ರ ಅಂತೇಳ್ಕೊಂಡು ನನ್ನದೇ ಆದಂಥ ಒಂದು ಸೆಂಟರ್ನ ಓಪನ್ ಮಾಡಿದ್ದೀನಿ. ಸುತ್ತಮುತ್ತ ಎಲ್ಲ ರೈತರನ್ನು ಪ್ರತಿ ತಿಂಗಳಿಗೂ ಅಥವಾ 2 ತಿಂಗಳು ಒಂದು ಸಲ ಮೀಟಿಂಗ್ ಕರೆದು ಅವರಿಗೆ ತರಬೇತಿ ಕೂಡ ಕೊಡ್ತಾ ಇದ್ದೀವಿ. ಆಮೇಲೆ ನಾವು ದನಗಳನ್ನು ಎತ್ತರದಲ್ಲಿ ಒಂದು ಸ್ವಲ್ಪ ಪ್ಲಾಟ್ಫಾರ್ಮ್ ಮಾಡಿ ಅಲ್ಲಿ ಕಟ್ಟಿ ಅದರ ಸಗಣಿ ಮತ್ತು ಮೂತ್ರಿಯನ್ನು ಗೊಬ್ಬರ ಗ್ಯಾಸ್ಗೆ ಬಳಸ್ತಾ ಇದ್ದೀವಿ. ಗೊಬ್ಬರ ಗ್ಯಾಸ್ಲರಿ ಕೂಡ ನಮಗೆ ಈಗ ಒಂದು ಅದರ ತ್ಯಾಜ್ಯ, ಆಮೇಲೆ ನಮ್ಮ ಬಾಂಡೆ ತೊಳೆದಂಥ ತ್ಯಾಜ್ಯ, ಇನ್ನಿತರ ಎಲ್ಲ ಮತ್ತು ಕುರಿ ಮೇಕೆಗಳಿದೆ ಅವುಗಳ ತ್ಯಾಜ್ಯವನ್ನು ನಾವು ಆ ಹೊಂಡಕ್ಕೆ ಹಾಕಿ ಪ್ರತಿ ವಾರಕ್ಕೆ 30,000 ಲೀಟರ್ ಜೀವಾಮೃತನ ನಾನು ಪ್ರತಿ ಎಕರೆಗೆ ಬಿಡ್ತಾ ಇದ್ದೀನಿ. ಹೀಗಾಗಿ ನನಗೆ ಸುಮಾರು 13 ವರ್ಷಗಳಿಂದ ಗೊಬ್ಬರ ಖರ್ಚು ಕೂಡ ರಾಸಾಯನಿಕ ಗೊಬ್ಬರ ತಂದೇ ಇಲ್ಲ ನನ್ನ ತೋಟಕ್ಕೆ. ಅದ್ರ ಖರ್ಚು ಕೂಡ ನನಗೆ ಉಳಿತಾಯ ಆಗಿದೆ. ಆಮೇಲೆ ತರಕಾರಿಗಳನ್ನ ಜಾಸ್ತಿ ತರುವುದಿಲ್ಲ. ಆಮೇಲೆ ಎಣ್ಣೆ ಕೂಡ ನಂದೇ ಇದೆ, ಬೆಲ್ಲ ಕೂಡ ನಂದೇ ಇದೆ. ಆಮೇಲೆ ಗೋಧಿ ಕೂಡ ಬೆಳೀತಾ ಇದ್ದೀನಿ, ಸ್ವಲ್ಪ ಪ್ರಮಾಣದಲ್ಲಿ ಜೋಳ ಕೂಡ ಬೆಳೀತಾ ಇದ್ದೀನಿ, ಕಡಲೆ ಬೆಳೀತಾ ಇದ್ದೀನಿ. ಹೀಗಾಗಿ ಮನೆಗೆ ಬೇಕಾಗುವ ಎಲ್ಲ ಹಾಲು, ಹೈನು, ತರಕಾರಿ, ಆಮೇಲೆ ಕೋಳಿ ಕೂಡ ಇದು, ತತ್ತಿ ಕೂಡ ನಮ್ಮದೇ ಇರೋದ್ರಿಂದ ಒಳ್ಳೆ ಆಹಾರ, ಆರೋಗ್ಯ ಮತ್ತು ನೆಮ್ಮದಿ ಇವಿಷ್ಟು ನಮಗೆ ಸಿಗ್ತಾ ಇದೆ. ಈಗ ಸುಮಾರು 5 ಎಕರೆ ಜಮೀನಿದೆ ನಿಮ್ದು, ಈ 5 ಎಕರೆಯಲ್ಲಿ ಏನು ಬೆಳೀತಿದ್ದೀರಿ? 5 ಎಕರೆಯಲ್ಲಿ ನನಗೆ ಈಗಾಗಲೇ 3.5 ಎಕರೆ ಕಬ್ಬಿದೆ ಸರ್. ಆಮೇಲೆ 1 ಎಕರೆ ಈಗ ಉಳ್ಳಾಗಡ್ಡಿ ಇದೆ. 1/2 ಎಕರೆಯಲ್ಲಿ ಗೋಧಿ ಮತ್ತು ದನಗಳಿಗೆ ಮೇವು. ಆಮೇಲೆ ಮೇವು ಅಂದರೆ ಕುರಿಗಳಿಗೆ ಬೇಕಾಗುವಂಥ ಬೇಲಿ ಮೆಂತೆ, ಆಮೇಲೆ ನೇಪಿಯರು, ಆಮೇಲೆ ಚೊಗಚಿ, ಇನ್ನಿತರ ಎಲ್ಲ ಮೇವುಗಳನ್ನು ಬೆಳೀತಾ ಇದ್ದೀವಿ. ಅವು ಕೂಡ ಸಮೃದ್ಧಿಯಾಗಿ ಬೆಳೀತಾ ಇದ್ದಾವೆ. ಪ್ರತಿ 6 ತಿಂಗಳಿಗೆ ಒಂದು ಸಲ ಒಂದು ಬ್ಯಾಚನ್ನು ನಾನು ಸುಮಾರು 10 ಟಗರುಗಳನ್ನು ತರ್ತಾ ಇದ್ದೀನಿ. 10 ಟಗರಿಗೂ ಕೂಡ ನನಗೆ ಒಂದು 3-3.5 ಲಕ್ಷ ಪ್ರತಿ 6 ತಿಂಗಳಿಗೆ ಖರ್ಚು ಕಳೆದು 1-2 ಲಕ್ಷ ಲಾಭ ಸಿಗುತ್ತೆ. ಆಮೇಲೆ ಆಕಳುಗಳಿವೆ 2, ಅವುಗಳು ಪ್ರತಿ ವಾರಕ್ಕೂ ಒಂದು ಸಲ 3,000 ದಿಂದ 6,000 ಹಾಲಿನ ಉತ್ಪಾದನೆ ಕೂಡ ಇದೆ. ಸಗಣಿಯಿಂದ ನಾನು ಗೊಬ್ಬರ ಗ್ಯಾಸ್ಗಳನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮನೆಗೆ ಕೂಡ ಗೊಬ್ಬರ ಗ್ಯಾಸನ್ನು ಉಪಯೋಗ ಮಾಡ್ತಾ ಇದ್ದೀನಿ. ಇನ್ನು ಗಾಣಕ್ಕೆ ಇನ್ನು ಮುಂದೆ ಅದೇ ಗ್ಯಾಸ್ದಿಂದ ಇಂಜಿನ್ ಸ್ಟಾರ್ಟ್ ಮಾಡಿ ಜನರೇಟರ್ ಸ್ಟಾರ್ಟ್ ಮಾಡಿ ನನ್ನ ಕಬ್ಬಿನ ಒಂದು ಯೂನಿಟನ್ನು ಕೂಡ ಅದ್ರ ಮೇಲೇ ಸ್ಟಾರ್ಟ್ ಮಾಡಬೇಕು ಅನ್ನೋ ವಿಚಾರದಲ್ಲಿದ್ದೀನಿ. ಮುಂಬರುವ ದಿನಗಳಲ್ಲಿ ಡೀಸೆಲು, ಪೆಟ್ರೋಲು ಇವುಗಳ ಕೊರತೆ ಖಂಡಿತ ಆಗೇ ಆಗುತ್ತೆ. ಅದಕ್ಕಾಗಿ ನಾವು ಈಗಿಂದಲೇ ಅದಕ್ಕೆ ಒಂದು ಪೂರ್ವ ತಯಾರಿಯನ್ನು ಮಾಡ್ತಾ ಇದ್ವಿ. ಪ್ರತಿಯೊಬ್ಬ ರೈತರು ಕೂಡ ಸ್ವಾವಲಂಬಿ ಆಗಬೇಕಾದರೆ ಖರ್ಚು ಕಡಿಮೆ, ಆದಾಯ ಜಾಸ್ತಿ ಮಾಡಿಕೊಳ್ಳಬೇಕು. ಕಚ್ಚಾ ವಸ್ತುಗಳನ್ನು ಪಕ್ಕಾ ಮಾಡಿಕೊಳ್ಳಬೇಕು. ಆಮೇಲೆ ಮಧ್ಯವರ್ತಿಗಳನ್ನ ಕಾಟ ಇಲ್ಲದೆ ವ್ಯಾಪಾರ ಮಾಡಬೇಕು. ಅಂದಾಗ ಮಾತ್ರ ಒಬ್ಬ ರೈತ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇದೆ ಸರ್. ಈಗ ಸಾವಯವ ಕೃಷಿ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಅದಕ್ಕೆಲ್ಲ ವ್ಯವಸ್ಥೆಗಳನ್ನ ಏನೇನು ಮಾಡ್ಕೊಂಡಿದ್ದೀರಾ? ಸಾವಯವ ವ್ಯವಸ್ಥೆಗೆ ಮೊಟ್ಟ ಮೊದಲು ನಮಗೆ ಗೊಬ್ಬರ ಗ್ಯಾಸ್ ಬೇಕು ಸರ್. ಆಮೇಲೆ ದನಗಳು, ಕುರಿ, ಆಡು, ಮೇಕೆ, ಕೋಳಿ ಬೇಕು. ಅದರ ಜೊತೆ ಜೊತೆಗೆ ಒಂದು ಬಯೋಡೈಜೆಸ್ಟರ್ ಖಂಡಿತ ಬೇಕು ಸರ್. ಬಯೋಡೈಜೆಸ್ಟರ್ ಇರಲಾರ್ದೆ ಆಗೋದೇ ಇಲ್ಲ. ಯಾಕಂದರೆ ಇವುಗಳೆಲ್ಲ ಒಂದು ಎತ್ತರದಲ್ಲಿ ನಾವು ಪ್ಲಾಟ್ಫಾರ್ಮ್ ಮಾಡಿ ಅದರಿಂದ ಬರುವಂತಹ ನೀರು, ಆಮೇಲೆ ಮೂತ್ರಿ, ಇವುಗಳೆಲ್ಲ ಬಯೋಡೈಜೆಸ್ಟ್ಗೆ ಬರಬೇಕು. ಆ ಬಯೋಡೈಜೆಸ್ಟ್ಗೆ ಒಂದು ಮೋಟ್ರ್ ಕೂಡಿಸಿ ಅದರಿಂದ ಇಡೀ ಹೊಲಗಳಿಗೆ ನಾನು 12 ತಿಂಗಳ ಪ್ರತಿ ವಾರಕ್ಕೊಂದ್ಸಲ ನಾನು ಕಳಿಸ್ತಾ ಇದ್ದೀನಿ. ಹೀಗಾಗಿ ನನಗೆ ಬ್ಯಾಸಿಗೆಯಲ್ಲಿ ಕೊಟ್ಟಿಗೆ ಗೊಬ್ಬರ ಎತ್ತಿ ಹಾಕುವುದಾಗಲಿ ಅಥವಾ ಇನ್ನಿತರ ತೊಂದರೆಗಳಿಲ್ಲ. ಆ ಬಯೋಡೈಜೆಸ್ಟರ್ ಸುತ್ತಮುತ್ತ ನಾನು ಸುಮಾರು ಡಬ್ಬಗಳನ್ನಿಟ್ಟು ಅವುಗಳಲ್ಲಿ ಗೋಕಪ್ಪ ಮತ್ತು ಜೀವಾಮೃತ, ದಶಪರ್ಣಿ, ಆಮೇಲೆ ಇನ್ನಿತರ ಎಲ್ಲ ಸಾವಯವ ಪದಾರ್ಥಗಳನ್ನು ಆ ಡ್ರಮ್ಗಳಲ್ಲಿ ಅವುಗಳಿಗೆ ಒಂದು ನಲ್ಲಿ ಕೂಡಿಸಿ ಆ ನಲ್ಲಿಗಳನ್ನು ಪ್ರತಿ ರವಿವಾರಕ್ಕೊಂದ್ಸಲ ಆ ನಲ್ಲಿಗಳಿಂದ ಎಲ್ಲ ಆ ಹೊಂಡಕ್ಕೆ ಹೋಗುವಂತೆ ಮಾಡಿ ಆ ಹೊಂಡದ ಒಟ್ಟು ನೀರನ್ನು ನಾನು ಬೆಳೆಗಳಿಗೆ ಬಿಡ್ತಾ ಇದ್ದೀನಿ. ಹೀಗಾಗಿ ನನ್ನ ಒಂದು ಹೊಲನೂ ಕೂಡ ಚೆನ್ನಾಗಿದೆ. ಗೊಬ್ಬರ ಖರ್ಚು ಕೂಡ ನನಗೆ ಏನೂ ಒಂದಿಷ್ಟು ಇಲ್ಲ. ಆಮೇಲೆ ಈ ರಾಸಾಯನಿಕಗಳನ್ನ ಬಳಸದೇ ಇರುವುದರಿಂದ ಭೂಮಿ ಕೂಡ ಚೆನ್ನಾಗಿದೆ. ಆಮೇಲೆ ರೋಗಗಳು ಕೂಡ ಬೆಳೆಗೆ ಬಹಳಷ್ಟು ಕಡಿಮೆ ಆಗಿವೆ ಅಂತ ಹೇಳಿಕೆ ನನಗೆ ಹೆಮ್ಮೆ ಅನಿಸ್ತಾ ಇದೆ ಸರ್. ಇಳುವರಿ ಹೇಗೆ? ಇಳುವರಿ ಸರ್, ಇಳುವರಿ ಈಗಾಗಲೇ ನಾವು ಒಂದು ಎಕರೆಗೆ ಸುಮಾರು 45-55 ಟನ್ ಸಿಗ್ತಾ ಇದೆ ಕಬ್ಬು. ಇಲ್ಲಿ ನಾವು ಖರ್ಚು ಮಾಡ್ತಾ ಇಲ್ಲ, ಅದಕ್ಕಾಗಿ ಇದು ನನಗೆ ಲಾಭದಾಯಕ ಅನಿಸಿದೆ. ಯಾಕಂದರೆ ರಾಸಾಯನಿಕ ಹೋದಾಗ ನಾವು ಸುಮಾರು 20,000-30,000 ರಾಸಾಯನಿಕ ಗೊಬ್ಬರನ ಖರ್ಚು ಮಾಡಬೇಕಾಗುತ್ತೆ. ಅದಕ್ಕಾಗಿ ಒಂದು 10 ಟನ್ ಇಳುವರಿ ಕಡಿಮೆ ಸಿಕ್ಕರೂ ಕೂಡ ಇದು ಲಾಭ ಅಂತ ನನಗೆ ಅನಿಸಿದೆ. ಮತ್ತು ಇನ್ನೊಂದು, ಈ ಒಂದು ಕಬ್ಬಿನ ಹಾಲು ಅಥವಾ ಬೆಲ್ಲದ ರುಚಿ ಬೇರೆ ಇದೆ ಸರ್. ಯಾರು ಕಬ್ಬಿನ ಹಾಲು ನಮ್ಮಲ್ಲಿ ಬಂದು ಕುಡಿದಾಗ, ಕಬ್ಬಿನ ಹಾಲನ್ನು ನಾನು 30 ರೂಪಾಯಿ ಲೀಟರ್ನ ನಾನು ಇಲ್ಲಿ ಮಾರ್ತಾ ಇದ್ದೀನಿ. ಅದು ಅಷ್ಟು ಒಂದು ರುಚಿಯಾಗಿರುವುದರಿಂದ ಮತ್ತೆ ಮತ್ತೆ ನಮ್ಮ ಗ್ರಾಹಕರು ಅದನ್ನು ಕೇಳ್ತಾ ಇದ್ದಾರೆ. ಬೆಲ್ಲ ಕೂಡ ನನ್ನ ಮಾರ್ಕೆಟ್ನಲ್ಲಿ ಭಾಳಷ್ಟು ಈಗ ಬೇಡಿಕೆ ಇದೆ. ಅದರ ಜೊತೆ ಜೊತೆಗೆ ಇದು ಒಂದು ಔಷಧಿ, ಆಹಾರವೇ ಔಷಧಿ ರೂಪದಲ್ಲಿ ನಾವು ಇವತ್ತು ಆಹಾರ ಧಾನ್ಯಗಳನ್ನು, ಉಳ್ಳಾಗಡ್ಡಿನೂ ಕೂಡ ನಾವು ಆರ್ಗ್ಯಾನಿಕ್ನಲ್ಲಿ ಮಾಡ್ತಾ ಇದ್ದೀವಿ, ಅದಕ್ಕೂ ಕೂಡ ತುಂಬ ಬೇಡಿಕೆ ಇದೆ. ಹೀಗಾಗಿ ಒಂದು ಸಾವಯವ ಪದಾರ್ಥಗಳು ಈಗಿನ ಒಂದು ಆರೋಗ್ಯಕ್ಕೆ ಅವಶ್ಯಕತೆ ಇವೆ. ಇದಕ್ಕಾಗಿ ಒಂದು ಶುಗರ್, ಬಿಪಿ, ಇನ್ನಿತರ ಮನುಷ್ಯನಿಗೆ ಬರುವಂತಹ ಹಲವಾರು ಕಾಯಿಲೆಗಳನ್ನು ತಡೆಗಟ್ಟಲಿಕ್ಕೆ ನಮಗೆ ಸಾವಯವದ ಕೃಷಿ ಇವತ್ತು ತುಂಬ ಅಗತ್ಯತೆ ಇದೆ ಸರ್. ಈಗ ಉಳ್ಳಾಗಡ್ಡೆನೂ ಬೆಳೀತಿದ್ದೀರಿ, ಅದು ಬೀಜನೂ ಮಾಡ್ತಿದ್ದೀರಿ, ಇದೆಲ್ಲ ಹೇಗೆ ಇಳುವರಿ ಹೇಗೆ ಬರ್ತಿದೆ? ಇಳುವರಿ ಸರ್, ಅದು ಸುಮಾರು ನಮಗೆ 1 ಎಕರೆಗೆ 40 ಟನ್ ಸಿಗುತ್ತೆ. ನಾವು 2,000 ಮಾರ್ತಾ ಇದ್ದೀವಿ ಈಗ ಸಾಧಾರಣದ್ದು. ನಮ್ಮದು 2,500 ಹೋಗುತ್ತೆ ಸರ್, ಯಾಕಂತಂದರೆ ನಮ್ಮದು ಸಾವಯವ ಇರುವುದರಿಂದ. ಹೀಗಾಗಿ ಅದು ಬೀಜ ಕೂಡ ಒಂದು 60,000-70,000 ಬೀಜ ಕೂಡ ಮಾರ್ತಾ ಇದ್ದೀವಿ. 1 ಎಕರೆಗೆ ಕನಿಷ್ಠ ಅಂದರೂ 3 ಲಕ್ಷ ನಮಗೆ ಉಳ್ಳಾಗಡ್ಡಿಂದ ಸಿಗುತ್ತೆ ಸರ್. ಆಮೇಲೆ ನಾವು ಕಬ್ಬನ್ನು 1 ವರ್ಷದಲ್ಲಿ 200 ದಿವಸಗಳನ್ನು ಕೆಲಸ ಮಾಡ್ತಾ ಇದ್ದೀವಿ. 200 ಟನ್ ನಾವು ಕಬ್ಬನ್ನು ಕ್ರಷ್ ಮಾಡಿದಾಗ ನಮಗೆ 200 ಕ್ವಿಂಟಲ್ ನಮಗೆ ಬೆಲ್ಲ ಸಿಗುತ್ತೆ. ಇದರಿಂದ 1 ಕ್ವಿಂಟಲ್ಗೆ 6,000 ಲೆಕ್ಕ ಹಾಕಿದಾಗೂ ಕೂಡ 200 ಟನ್ಗೆ ನಮಗೆ ವರ್ಷಕ್ಕೆ 12 ಲಕ್ಷ ನಮಗೆ ಆದಾಯ ಇದೆ. ಉಳ್ಳಾಗಡ್ಡೆಯಿಂದ 3 ಲಕ್ಷ, ಆಮೇಲೆ ಪ್ರಾಣಿ ಪಕ್ಷಿ ಇವುಗಳಿಂದ 1-2 ಲಕ್ಷ ಸುಮಾರು. ಈ ರೀತಿಯಾಗಿ ನಾನು 1-14 ಲಕ್ಷ ಒಂದು ವಾರ್ಷಿಕವಾಗಿ ಆದಾಯವನ್ನು ಮತ್ತು ಖರ್ಚಿಲ್ಲದೆ ಮಾಡ್ತಾ ಇದ್ದೀನಿ. ಮತ್ತು ಇನ್ನಿತರಿಗೆ ಒಂದು ತರಬೇತಿ ಕೇಂದ್ರ ತೆರೆದಿರೋದ್ರಿಂದ ಭಾಳಷ್ಟು ರೈತರಿಗೆ ಅನುಕೂಲ ಆಗಿದೆ. ನಮ್ಮಲ್ಲಿ ತರಬೇತಿ ಪಡೆದಂಥ ರೈತರು ಮತ್ತು ಬೇರೆ ರೈತರಿಗೆ ಅವರು ಕೂಡ ತರಬೇತಿ ನೀಡಲಿ, ಅಥವಾ ಇಲ್ಲಿ ಧರ್ಮಸ್ಥಳ ಸಂಘದಿಂದ, ಆತ್ಮ ಯೋಜನೆಯಿಂದ ಮಹಿಳೆಯರು ನಮಗೆ ತರಬೇತಿ ಹಿಂಗಾಗಿ ಈ ತೋಟಕ್ಕೆ ಬರ್ತಾ ಇದ್ದಾರೆ. ಸುಮಾರು ವರ್ಷಕ್ಕೂ 1,000-1,500 ಜನ ನಮ್ಮ ತೋಟಕ್ಕೆ ಭೇಟಿ ನೀಡ್ತಾ ಇದ್ದಾರೆ. ಆಮೇಲೆ ನಾನು ಭಾಳಷ್ಟು ಸರಳ ಜೀವನವನ್ನು ಮಾಡ್ತಾ ಇದ್ದೀನಿ, ಯಾವುದೋ ದುಬಾರಿಯನ್ನು ಮಾಡಿಕೊಂಡಿಲ್ಲ. ಆಮೇಲೆ PMFM ಒಂದು ಸಾಲ ಬಿಟ್ಟರೆ ಇನ್ನೊಂದು ಸಾಲ ನಂದು ಎಲ್ಲೂ ಏನೂ 1 ಪೈಸದಷ್ಟು ಇಲ್ಲ. ಹೀಗಾಗಿ ನನಗೆ ಒಂದು ನೆಮ್ಮದಿ ಜೀವನ ಇದು ಕೃಷಿಯಲ್ಲಿ ಸಿಕ್ಕಿದೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಅನ್ಸತ್ ಸರ್. ಈಗ ಇದ್ರ ಜೊತೆಗೆ ಆಕಳಿದೆ, ಕುರಿಗಳಿದೆ, ಇವೆಲ್ಲ ಎಷ್ಟಿದೆ ಸರ್? ಆಕಳು ಈಗ 2 ಕರು, 2 ದೊಡ್ಡ ಆಕಳುಗಳಿವೆ. ಸುಮಾರು ದಿವಸಕ್ಕೆ ನಾವು 1-20 ಲೀಟರ್ ಹಾಲನ್ನು ನಾನು ಇಲ್ಲೇ ನಮ್ಮದೇ ಆದಂತಹ ಒಂದು ಡೈರಿ ಫಾರ್ಮ್ ನಾವೇ ರೆಡಿ ಮಾಡಿದ್ದೀವಿ ಸುಮಾರು ಎಲ್ಲ ರೈತರು ಸೇರಿ. ಆಮೇಲೆ ನಮಗೆ ಇಲ್ಲೇ ಒಬ್ಬರಿಗೆ ಕೆಲಸ ಕೊಟ್ಟಿದ್ದೀವಿ ಹಾಲನ್ನು ಅವ್ರು ಕಲೆಕ್ಟ್ ಮಾಡಲಿಕ್ಕೆ, ಅವರಿಗೂ ಕೂಡ ಒಂದು ಉದ್ಯೋಗ ಆಗಿದೆ. ಅದ್ರ ಜೊತೆ ಜೊತೆಗೆ 10 ಟಗರುಗಳನ್ನು ಸುಮಾರು 8,000 ಕೊಟ್ಟು 80,000 ನಾವು ಹಾಕಿರ್ತೀವಿ. 80,000 ಅವುಗಳಿಗೆ 1-6 ತಿಂಗಳಿಗೆ ಮೇವು ಖರ್ಚಾದ್ರೆ 1,60,000 ಖರ್ಚಾಗಿರುತ್ತೆ ಸರ್. ನನಗೆ 30,000 ಒಂದು ಸುಮಾರು 3 ಲಕ್ಷ ತನಕ ಅದು ವ್ಯಾಪಾರ ಆದರೂ ಕೂಡ ನನಗೆ 1,20,000 ಅದು ಆದಾಯ ಇದೆ ಸರ್. ಆಮೇಲೆ ಕೋಳಿಗಳು ಕೂಡ 10-12 ಕೋಳಿಗಳು ಇರ್ತವೆ. ಹೀಗಾಗಿ ನಮಗೆ ಉನ್ನಿ ಅದು ಇದು ಪ್ರಾಣಿಗಳಿಗೆ ಅವೆಲ್ಲ ಸಣ್ಣ ಸಣ್ಣ ಜೀವಿಗಳನ್ನ ತಿಂದು ಬದುಕುವುದರಿಂದ ಇಲ್ಲಿ ರಾಸಾಯನಿಕ ಯಾವ ಔಷಧಿಗಳನ್ನು ಕೂಡ ನಾವು ಪ್ರಾಣಿ ಪಕ್ಷಿಗಳಿಗೆ ಅವುಗಳಿಗೆ ಸ್ಪ್ರೇ ಮಾಡೋದಿಲ್ಲ. ಪ್ರತಿಯೊಂದನ್ನು ನಾವು ಎಲ್ಲೆಲ್ಲಿ ಖರ್ಚುಗಳನ್ನು ಉಳಿಸಬೇಕು ಅವುಗಳನ್ನು ದಾರಿಯನ್ನು ಕಂಡುಕೊಂಡು ಪ್ರತಿಯೊಂದು ವಿಚಾರವನ್ನು ಕುಟುಂಬದವರು ಚರ್ಚಿಸಿ ಎಲ್ಲರೂ ಸೇರಿ ಕೆಲಸ ಮಾಡ್ತಾ ಇದ್ದೀವಿ. ಊಟನ ಕೂಡ್ಕೊಂಡು ಮಾಡ್ತಾ ಇದ್ದೀವಿ, ಕೆಲಸನ ಹಂಚ್ಕೊಂಡು ಮಾಡ್ತಾ ಇದ್ದೀವಿ. ಪ್ರತಿ ಕುಟುಂಬಗಳು ಇವತ್ತು ಈ ರೀತಿಯಾಗಿ ತಮ್ಮ ತಮ್ಮ ಕೆಲಸಗಳನ್ನು ನಿಭಾಯಿಸಿದರೆ ಕುಟುಂಬದ ನೆಮ್ಮದಿ ಕೂಡ ವೃದ್ಧಿ ಆಗುತ್ತೆ ಅಂತ ಹೇಳಕ್ಕೆ ಬಯಸ್ತಾ ಇದ್ದೀನಿ ಸರ್. ಈಗ ಸಾವಯವ ಬೆಲ್ಲ ತಯಾರು ಮಾಡ್ತಿದ್ದೀರಿ, ಎಷ್ಟು ಮಾಡ್ತೀರಾ, ಹೇಗೆ ಅದನ್ನೆಲ್ಲ ಮಾರ್ತೀರಾ? ಅದು ಭಾಳಷ್ಟು ಸರಳ ಕ್ರಮವನ್ನು ನಾನು ಅನುಸರಿಸ್ಕೊಂಡು ಬಂದಿದ್ದೀನಿ. ನನ್ನ ಒಂದು ಯೂನಿಟ್ ಕೂಡ ಬಹಳ ವಿಶೇಷವಾಗಿದೆ. ಕೇವಲ 2 ಜನರಿಂದ ಮಾತ್ರ ನಡೆಯುವಂತಹ ಒಂದು ಪ್ರಕ್ರಿಯೆ ಇದೆ ಸರ್. ಒಂದು ದಿವಸ ನನ್ನ ಮಗ ಸೊಸೆ ಇಬ್ರು ಕೂಡ ಕಬ್ಬು ಕಳ್ಕೊಂಡು ಬಂದು ಒಂದು ಟೇಲರ್ನ ಕೇವಲ 1 ಟನ್ 1,000 ಕೆಜಿಯನ್ನು ಟೇಲರ್ನ ತಂದು ಹಾಗೆ ನಿಲ್ಲಿಸ್ಬಿಡ್ತೀವಿ. ಮರುದಿವಸ ಮುಂಜಾನೆ ಅಲ್ಲಿ ಒಬ್ಬರು ಕಬ್ಬನ್ನ ಕ್ರಶ್ ಮಾಡೋದು, ಇನ್ನೊಬ್ಬರು ಹಿಪ್ಪೆಯನ್ನು ಒಣಕ್ಲಿಕ್ಕೆ ಹಾಕೋದು. 1 ತಾಸಾಗುತ್ತೆ ಸರ್ ಆ ಪ್ರಕ್ರಿಯೆ. ಆ ನಂತರ ಬಂದಿರುವಂಥ ಕ್ರಶಿಂಗ್ದ ಹಾಲನ್ನು ನನ್ನ ಒಂದು 9-4 2.5 ಅಳತೆ ಒಂದು ಗಂಗಾಳಿದೆ, ಅದರಲ್ಲಿ ಸುಮಾರು 400-450 ಲೀಟರ್ ಹಾಲನ್ನು ಬಿಟ್ಕೋತೀನಿ. ಅದು ಒಂದು 2.5 ತಾಸು ನಾನು ನನ್ನ ಒಂದು ಈ ಕಬ್ಬಿನ ಹಿಪ್ಪಿಯಿಂದನ ಕುದಿಸ್ತಾ ಇರ್ತೀವಿ. ಅವರು ಕ್ರಶ್ ಮಾಡಿದಂಥ ಇಬ್ಬರು ಜನರು ಒಂದು ತಾಸು ಕ್ರಶ್ ಆದ ನಂತರ ಅವರು ಖಾಲಿ ಆದ ತಕ್ಷಣ ಅವರೇ ಈ ಒಂದು ಗಂಗಾಳಕ್ಕೆ ಒಬ್ಬರು ಹಿಪ್ಪಿನ ಒಲೆ ಉರಿಸ್ತಾರೆ, ಇನ್ನೊಬ್ಬರು ಒಳಗಿನ ಮಳ್ಳಿನ ತೆಗಿತಾರೆ. ಅದು 2.5 ತಾಸದ ಒಂದು ಕೆಲಸ. ಆಗ ಅದು ಟೋಟಲಿ ಸುಮಾರು 3.5-4 ತಾಸಿನಲ್ಲಿ ನಮಗೆ, ಆಮೇಲೆ ನಮ್ಮ ಶ್ರೀಮತಿ, ನಾನು, ನನ್ನ ಸೊಸೆ ಹಾಗೂ ನನ್ನ ಮಗ 4 ಜನ ಸೇರಿ ಒಂದು 100 ಕೆ ಜಿ ಬೆಲ್ಲನ, ಪ್ರತಿಯೊಬ್ಬರು 25 ಕೆ ಜಿ ಅಂತೆ ಒಂದೊಂದು ಕೆ ಜಿಯನ್ನು ಬೆಲ್ಲನ ತುಂಬಿಡ್ತಾ ಇದ್ದೀವಿ. ಮುಂದೊಂದು 10 ನಿಮಿಷ ನಂತರ ಅದನ್ನು ಸ್ವಲ್ಪ ಆರಿದ ನಂತರ ಮತ್ತೆ ಅದನ್ನು ಪ್ಯಾಕಿಂಗ್ ಮಾಡಿ ಲೇಬ್ಲಿಂಗ್ ಮಾಡಿ ಒಂದು ಕಡೆ ಸ್ಟೋರ್ ಮಾಡ್ತಾ ಇದ್ದೀವಿ ಸರ್. ಆಮೇಲೆ ಪ್ರತಿದಿನ 25 ಕೆ ಜಿ, 30 ಕೆ ಜಿ, 40 ಕೆ ಜಿ, ಸುಮಾರು ಒಂದೊಂದು ದಿವಸ 60-70 ಕೆ ಜಿ ಕೂಡ ಹೋಗುತ್ತೆ ಸರ್. ಜಮಖಂಡಿ, ಆಮೇಲೆ ಬಾಗಲಕೋಟು, ಆಮೇಲೆ ಅಫ್ಜಲ್ಪುರ್, ಆಮೇಲೆ ರಾಯಬಾಗು, ಬೆಂಗಳೂರು, ಈ ರೀತಿ ಬೇರೆ ಬೇರೆ ಕಡೆ ನಮ್ಮ ಜನಕ್ಕೆ ಗ್ರಾಹಕರಿದ್ದಾರೆ. ಅದ್ರ ಜೊತೆಗೆ ಸುಮಾರು ಜಮಖಂಡಿಯಲ್ಲಿ ಒಂದು 10 ಜನ ಆಯುರ್ವೇದಿಕ ಡಾಕ್ಟರ್ಗಳಿದ್ದಾರೆ. ಅವರು ತಮ್ಮ ಒಂದು ರೋಗಿಗಳಿಗೂ ಕೂಡ ಈ ಒಂದು ಬೆಲ್ಲನ ಉಪಯೋಗ ಮಾಡ್ತಾ ಇದ್ದಾರೆ. ಸುಮಾರು 1 ವರ್ಷದಿಂದ, ಹೋದ ವರ್ಷ ಫೆಬ್ರವರಿಯಿಂದ ಇಲ್ಲಿವರೆಗೂ ಸಾಕಷ್ಟು ಜನ ಈ ಸಕ್ಕರೆ ಕಾಯಿಲೆ, ಇನ್ನಿತರ ಕಾಯಿಲೆ ಅವರಿಗೆ ಒಂದು ಔಷಧಿಯಾಗಿ ಕೂಡ ನನ್ನ ಒಂದು ಬೆಲ್ಲ ಇವತ್ತು ಮಾರಾಟ ಆಗ್ತಾ ಇದೆ. ಅವರಿಗೆ ಆರಾಮಾದದ್ದು ನನಗೂ ಕೂಡ ಒಂದು ಖುಷಿಯನ್ನು ನೀಡಿದೆ ಸರ್. ಈ ಬೆಲ್ಲ ಏನು ಮಾರಾಟ ಮಾಡ್ತೀರಾ, ಅದ್ರ ಜೊತೆಗೆ ಎಣ್ಣೆ ಬೇರೆ ತೆಗಿತೀರಾ, ಇದೆಲ್ಲ ಹೇಗೆ ಏನು ಮಾಡ್ತೀರಿ? ನಾನು ಕಬ್ಬಿನಲ್ಲಿ ಮಿಶ್ರ ಬೆಳೆಯಾಗಿ ಶೇಂಗಾ ಬೆಳೆದಿದ್ದೆ. ಅದು ಸುಮಾರು 12 ಕ್ವಿಂಟಲ್ ಶೇಂಗಾ ಬಂದಿತ್ತು. ಅದು ಕೂಡ ನಾನು ಎಣ್ಣೆ ತೆಗೆದು ನನ್ನ ಮನೆಗೂ ಕೂಡ ಉಪಯೋಗ ಮಾಡಿ ಹೊರಗಡೆ ಎಷ್ಟಾಗುತ್ತೋ ಅಷ್ಟು ಸಾಧ್ಯದಷ್ಟು ಒಂದು 330 ರೂಪಾಯಿ ಕೆ ಜಿ ಎಣ್ಣೆಯನ್ನು ಮಾರಾಟ ಮಾಡ್ತಾ ಇದ್ದೀನಿ. ಅದು ಕೂಡ ನನಗೆ ಅನುಕೂಲ ಆಗಿದೆ. ಆಮೇಲೆ ಕುಟುಂಬದವರೆಲ್ಲರೂ ಒಂದು ಪ್ರೀತಿ ವಿಶ್ವಾಸ, ಆಮೇಲೆ ಶ್ರಮಜೀವಿಗಳಾಗಿ ಕೆಲಸ ಮಾಡ್ತಾಯಿದ್ದಾರೆ. ಒಂದು ಕುಟುಂಬ ನಿರ್ವಹಣೆಯಲ್ಲಿ ಒಂದು ಚರ್ಚೆ ಮತ್ತು ಎಲ್ಲರೂ ಸೇರಿ ಮಾಡೋದು ಭಾಳಷ್ಟು ಒಳ್ಳೆಯದು. ಆಮೇಲೆ ಯಾರಿಗೂ ಅವರ ಆಸಕ್ತಿಯನ್ನು ಹುಡುಕಿ ನಾವು ಅವರಿಗೆ ಕೆಲಸನ ಕೊಡಬೇಕು. ಕುಟುಂಬದವರ ಆಸಕ್ತಿಯನ್ನು ಮೊದಲು ನಾವು ಗುರುತಿಸಿಕೊಳ್ಬೇಕು. ಯಾವುದರಲ್ಲಿ ಇವರ ಆಸಕ್ತಿ ಇದೆ, ಏನು ಮಾಡಬಹುದು, ನನ್ನ ಕುಟುಂಬಕ್ಕೆ ಇದು ಯಾವ ಉದ್ಯೋಗ ಹೊಂದಬಹುದು, ಯಾವುದನ್ನು ಮಾಡಿದರೆ ನನ್ನ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಆಗುತ್ತೆ ಅನ್ನುವ ಮೂಲ ಪ್ರಶ್ನೆಗಳನ್ನು ನಾವೇ ಹಾಕಿಕೊಂಡು ಅದೇ ರೀತಿಯಲ್ಲಿ ನಾವು ಮುಂದುವರೆದಾಗ ಮಾತ್ರ ಒಂದು ಕೃಷಿ ಕುಟುಂಬ ಸಂತೋಷದಾಯಕ ಕುಟುಂಬ ಆಗಲಿಕ್ಕೆ ಸಾಧ್ಯತೆ ಇದೆ ಸರ್. ಈಗ ಇವನ್ನೆಲ್ಲ ನೋಡಿದ್ರೆ ಇದ್ರ ಜೊತೆಗೆ ಮೀನುಗಾರಿಕೆನೂ ಮಾಡ್ತಿದ್ರೆ ನೀವು, ಈ ಮೀನುಗಾರಿಕೆ ಯೋಜನೆ ಯಾವ ಒಂದು ಯೋಜನೆ ಅಡಿ ಶುರು ಮಾಡಿದ್ರಿ? ಸರ್, ಇದು ಕೇಂದ್ರ ಸರ್ಕಾರದ ಮತ್ಸ್ಯ ಸಂಪದ ಯೋಜನೆ ಸರ್. ಇದು PMSSY ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಅಂತೇಳಿ, ಇದರಲ್ಲಿ ಒಂದು ಬಯೋಬ್ಲಾಕ್ ಅಂತೇಳಿ ನನಗೆ ಬಿಜಾಪುರದ ಬುತ್ನಾಳ್ಕೆರೆಯಲ್ಲಿ ಒಂದು ದಿನದ ತರಬೇತಿಯನ್ನು ನೀಡಿದೆ ಸರ್. ನಾನು ಮೀನುಗಾರಿಕೆಯಲ್ಲಿ ಅರ್ಜಿ ಹಾಕಿಕೊಂಡಾಗ ಇಡೀ ಜಿಲ್ಲೆಗೆ ನನ್ನನ್ನು ಸೆಲೆಕ್ಟ್ ಮಾಡಿದೆ ಸರ್. ಮಾಡಿದಾಗ ಅವರು ಈ ಒಂದು ಯೋಜನೆಯಲ್ಲಿ ನನಗೆ 700,000 ಇದು ಒಂದು ಯೋಜನೆ, ಇದರಲ್ಲಿ 350,000 ನನಗೆ ಸಬ್ಸಿಡಿ ಸಿಕ್ಕಿದೆ ಸರ್. ಈಗಾಗಲೇ ನನಗೂ 7 ಹೊಂಡಗಳನ್ನ ಕೊಟ್ಟಿದ್ದಾರೆ ಅವರು. ಆದರೆ ಪ್ರತಿ ಹೊಂಡದಲ್ಲಿ 1,000 ಮರಿ ಅಂತೆ ನಾನು 7,000 ಮರಿಯನ್ನು ಸಾಕಿದ್ದೆ. ಅದರಲ್ಲಿ ಸ್ವಲ್ಪ ಮಾರ್ಟಿಲಿಟಿ ಬಂದು ಸುಮಾರು 5,000 ಮರಿಗಳು ನನಗೆ 500-600 ಗ್ರಾಮ್ ಸಿಕ್ಕಿದೆ. ಅದು ಕೂಡ 90 ರೂಪಾಯಿ ಕೆ ಜಿಯಿಂದ 110 ರೂಪಾಯಿ ಕೆ ಜಿವರೆಗೆ ನನ್ನ ಲೋಕಲ್ದಲ್ಲಿ ಮಾರಾಟ ಆಗಿದೆ. ಅದರಿಂದ ಕೂಡ ನನಗೆ 120,000 130,000 ನನಗೆ ಆದಾಯ ಸಿಕ್ಕಿದೆ ಸರ್. ಈ ರೀತಿಯಾಗಿ ಎಲ್ಲ ಉದ್ಯೋಗಗಳು ನನಗೆ ಆದಾಯನ ತರುವಂಥವೇ ಆಗಿವೆ. ಮತ್ತು ಇದ್ರ ಜೊತೆಗೆ ನನ್ನ ಒಂದು ಕುಟುಂಬದ ವ್ಯವಸ್ಥೆ ಭಾಳಷ್ಟು ಸರಳ, ಅತಿ ಸರಳವಾದಂತಹ ಜೀವನವನ್ನು ನಾನು ಮಾಡ್ತಾ ಇದ್ದೀನಿ. ಈ ಕೃಷಿ ಚಟುವಟಿಕೆ ಜೊತೆಗೆ ಮೀನುಗಾರಿಕೆನು ಮಾಡ್ತಾ ಇದ್ದೀರಾ, ಇದರಿಂದ ಆದಾಯ ಹೇಗಿದೆ? ಆದಾಯ ತುಂಬ ಉತ್ತಮವಾಗಿದೆ ಸರ್. ಇದು ಯಾಕಂತಂದ್ರೆ ಈಗ ಕೇವಲ ಚಿಕನ್ ಮಟನ್ ಜೊತೆಗೆ ಮೀನು ಕೂಡ ಒಂದು ಒಳ್ಳೆಯ ಆಹಾರ, ಮತ್ತು ಇದು ಹೃದಯ ರೋಗ, ಲಿವರ್, ಕಿಡ್ನಿ ಇವುಗಳಿಗೆಲ್ಲ ಒಂದು ಔಷಧಿ ರೂಪವಾಗಿ ಇವತ್ತು ಆಹಾರ ಎಲ್ಲ ಕಡೆ ಮಾರಾಟ ಆಗ್ತಾ ಇದೆ. ಆಮೇಲೆ ಗ್ರಾಮೀಣ ಪ್ರದೇಶದಲ್ಲಿ ಮಳೆಗಾಲದಲ್ಲಿ ಮಾತ್ರ ಮೀನು ಸಿಗುತ್ತೆ, ಬೇಸಿಗೆಯಲ್ಲಿ ನದಿಯಲ್ಲಿ ನೀರು ಕೂಡ ಇರುವುದಿಲ್ಲ, ಆಗ ಮೀನು ಸಿಗುವುದಿಲ್ಲ. ಹಾಗೂ ಕೂಡ ಈ 12 ತಿಂಗಳು ನಾವು ಮೀನು ಮಾರಾಟ ಮಾಡಬಹುದು. ಹೀಗಾಗಿ ರೈತರಿಗೆ ಬಹಳ ಮೂಲಗಳಿಂದ ಆದಾಯ ಬರ್ತಾ ಇರಬೇಕು ಸರ್. ಹೀಗಾಗಿ ಅವನ ಒಂದು ಆರ್ಥಿಕ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇದೆ. ಅದಕ್ಕಾಗಿ ಒಂದು ಸಮಗ್ರ ಕೃಷಿ ಪದ್ಧತಿ ಸರ್ಕಾರ ಘೋಷಿಸೋದು ತುಂಬ ಸ್ವಾಗತಾರ್ಹ, ಮತ್ತು ಕೃಷಿ ಇಲಾಖೆಗಳು ನಮಗೆ ನೀಡ್ತಾ ಇರುವಂಥ ತರಬೇತಿಗಳನ್ನು ಬಹಳ ಮನಮುಟ್ಟಾಗಿ ನಾವು ಅದನ್ನು ಸ್ವೀಕರಿಸಿ ತರಬೇತಿಯಲ್ಲಿ ಇನ್ವಾಲ್ವ್ ಆಗಿ ಅವುಗಳನ್ನು ಸಂಪೂರ್ಣವಾಗಿ ಬಳಸಿಕೊಂಡಾಗ ಒಬ್ಬ ಕೃಷಿಕ 100-100 ಅಭಿವೃದ್ಧಿ ಆಗಲು ಸಾಧ್ಯ ಇದೆ ಅಂತ ನಾನು ಬಹಳ ಧೈರ್ಯದಿಂದ ಹೇಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಸರ್. ಈಗ ಈ ಮೀನುಗಳನ್ನು ಎಲ್ಲಿ ಮಾರಾಟ ಮಾಡ್ತೀರಿ? ಮೀನುಗಳನ್ನು ನನ್ನ ಸಾವಳ್ಗಿಯ ಒಂದು ಪ್ರತಿ ಶನಿವಾರಕ್ಕೊಂದ್ಸಲ ಸಂತೆ ಆಗುತ್ತೆ ಸರ್. ಪ್ರತಿ ವಾರಕ್ಕೂ ನನಗೆ 3-4 ಕ್ವಿಂಟಲ್ ತನಕನೂ ಪ್ರತಿ ಶನಿವಾರ ಇಲ್ಲಿ ಮಾರಾಟ ಆಗ್ತದೆ. ಡೈಲಿ ಕೂಡ ಒಂದು 40-50 ಕೆಜಿ ಪ್ರತಿದಿನ ಕೂಡ ಮಾರಾಟ ಆಗುತ್ತೆ. ಇಲ್ಲಿ ಹೆಣ್ಮಕ್ಕಳೇ ಮಾರಾಟ ಮಾಡೋದ್ರಿಂದ ನಮ್ಮಲ್ಲಿ ಲೋಕಲ್ದಲ್ಲಿ ಅವರೇ ಬಂದು ಮೀನನ್ನು ಹಿಡ್ಕೊಂಡು ಹೋಗ್ತಾರೆ. ನನಗೆ 90-100 ರೂಪಾಯಿ ಕೆಜಿ ಅಂತೆ ಇಲ್ಲಿ ಸ್ಥಳದಲ್ಲಿ ನನಗೆ ಅವರು ಹಣ ಕೊಟ್ಟು ತಗೊಂಡೋಗಿ ಅವರಿಗೆ ಕೂಡ ಒಂದಿಬ್ಬರು ಜನರಿಗೆ ನಾನು ಉದ್ಯೋಗ ಕೊಟ್ಟಂತಾಗಿದೆ ಸರ್. ಈಗ ಶೇಖರ್ ಅವರೇ, ನೀವೊಂದು ತರಬೇತಿ ಕೇಂದ್ರ ನಡೆಸ್ತಾ ಇದ್ದೀರಾ, ಇಲ್ಲಿ ಸಾಕಷ್ಟು ರೈತರಿಗೆ ತರಬೇತಿ ಕೊಡ್ತಾ ಇದ್ದೀರಾ, ಈಗ ನಮ್ಮ ರೈತ ಬಾಂಧವರಿಗೆ ಅದರಿಂದ ಎಷ್ಟು ಪ್ರಯೋಜನ ಆಗಿದೆ? ಈ ತರಬೇತಿ ತುಂಬಾ ಪ್ರಯೋಜನ ಆಗಿದೆ ಸರ್. ಈಗ ಇದು ರಾಸಾಯನಿಕ ಗೊಬ್ಬರಗಳನ್ನ ಸಾಕಷ್ಟು ಖರ್ಚು ಮಾಡೋದನ್ನು ತಪ್ಪಿಸಿದೆ ಸರ್. ಈಗ ನಾವು ದಶಪರ್ಣಿ ಬಳಸ್ತಾ ಇದ್ದೀವಿ, ಗೋಕ್ರಮ ಬಳಸ್ತಾ ಇದ್ದೀವಿ, ಆಮೇಲೆ ಎರೆಜಲ, ಎರೆಹುಳು ಗೊಬ್ಬರ ಇವುಗಳನ್ನ ಹೆಂಗ್ ತಯಾರು ಮಾಡಬೇಕು ಮತ್ತು ಬೆಳಿಗ್ಗೆ ಯಾವ ರೀತಿ ಕೊಡಬೇಕು. ನಾವು ಕೊಟ್ಟಿಗೆ ಗೊಬ್ಬರನ ಬೇಸಿಗೆಯಲ್ಲಿ ಮಾತ್ರ ಬೆಳೆ ಕೊಡ್ತಾ ಇದ್ವಿ, ಮಳೆಗಾಲದಲ್ಲಿ ಕೊಡೋಕ್ಕಾಗೋದಿಲ್ಲ. ಬೆಳೆಯಲ್ಲಿ ಒಳಗಡೆ ಇದ್ದಾಗ ಬೆಳೆಗಳಲ್ಲಿ ಒಳಗೂ ಹೋಗೋಕ್ಕಾಗೋದಿಲ್ಲ. ಆ ಟೈಮ್ದಲ್ಲಿ ದ್ರವ ರೂಪದಲ್ಲಿ ನಾವು ಬಯೋಡಸ್ಟ್ ಮೂಲಕ ಕಳಿಸ್ಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಮೇನ್ ಒಂದು ಕಾನ್ಸೆಪ್ಟ್ ಇಟ್ಟುಕೊಂಡು ತರಬೇತಿಯನ್ನು ಆ ಮೂಲದಿಂದ ಕೊಡ್ತಾ ಇದ್ದೀವಿ ಸರ್. ಆಮೇಲೆ ಹೆಣ್ಣು ಮಕ್ಕಳಿಗೆ ಗೃಹ ಉದ್ಯೋಗಗಳು, ಇವತ್ತು ನಾವು ಬಳವಲ್ಕಾಯಿ ಬೆಲ್ಲ ಸೇರಿಸಿ ಅದನ್ನು ಮಾಡಿ ಜನರಿಗೆ ಚಾಕ್ಲೇಟ್ ಮಾಡಿ ಮಾರಾಟ ಮಾಡ್ಬೋದು. ಆಮೇಲೆ ಹುಣ್ಚಿಕಾಯಿ ಬೆಲ್ಲ ಇದ್ರದ್ದು ಚಾಕ್ಲೇಟ್ಗಳನ್ನ ಮಾಡಿ ಮಾರಾಟ ಮಾಡ್ಬೋದು ಸರ್. ಆಮೇಲೆ ಮಸಾಲೆ ಪದಾರ್ಥಗಳು, ಆಮೇಲೆ ಮೆಣಸಿನ್ಕಾಯಿ ಮಸಾಲೆ ಸೇರಿ ಅದನ್ನು ಪ್ಯಾಕೆಟ್ ಮಾಡಿ ನಮ್ಮದೇ ಬ್ರ್ಯಾಂಡಿಂಗ್ ಮಾಡಿ ಗ್ರೇಡಿಂಗ್ ಮಾಡಿ ಪ್ಯಾಕಿಂಗ್ ಮಾಡಿ ನಮ್ಮದೇ ಹೆಸರಲ್ಲಿ ಮಾರಾಟ ಮಾಡಿದಾಗ ಮಧ್ಯವರ್ತಿಗಳ ಕಾಟ ಇರೋದಿಲ್ಲ ಸರ್. ಅದ್ರ ಜೊತೆ ಜೊತೆಗೆ ಇನ್ನೂ ಸಾಕಷ್ಟು ಕೈಗಾರಿಕೆಗಳನ್ನು ನಾವು ನಮ್ಮ ತೋಟನ ಒಂದು ಸಣ್ಣ ಕೈಗಾರಿಕಾ ಕೇಂದ್ರನ ನಾವು ಮಾಡ್ಕೋಬೇಕು. ನಮ್ಮ ಎಲ್ಲ ಬೆಳೆದಿರುವಂತಹ ಕಚ್ಚಾ ವಸ್ತುಗಳನ್ನ ಪಕ್ಕಾ ಮಾಡ್ಕೋಬೇಕು. ಆವಾಗ ಒಂದು ಪ್ರೈಮರಿ ಅಗ್ರಿಕಲ್ಚರ್ ಅಂಡ್ ಸೆಕೆಂಡ್ರಿ ಅಗ್ರಿಕಲ್ಚರ್. ಪ್ರಾಥಮಿಕ ಕೃಷಿ ಅಂತಂದ್ರೆ ಪ್ರೈಮರಿ ಅಗ್ರಿಕಲ್ಚರ್, ಇಲ್ಲಿ ಕೇವಲ ಬೀಜ ಗೊಬ್ಬರ ಔಷಧಿ ಯಾವ ರೀತಿ ಬೆಳಿಬೇಕು ಅನ್ನೋದಿರುತ್ತೆ. ಸೆಕೆಂಡ್ರಿ ಅಗ್ರಿಕಲ್ಚರ್ ಅಲ್ಲಿ ಆ ಕಚ್ಚಾ ವಸ್ತುವನ್ನ ಪಕ್ಕಾ ಮಾಡುವುದು. ಇದು ಪ್ರತಿಯೊಂದು ತೋಟಗಳು ಸಣ್ಣ ಕೈಗಾರಿಕೆಗಳು ಆದಾಗ ಮಾತ್ರ ಒಬ್ಬ ರೈತ ಬದುಕಲಿಕ್ಕೆ ಸಾಧ್ಯ ಇದೆ. ಇದರಲ್ಲಿ PMFME ಸ್ಕೀಮ್ ಇದೆ, ಆಮೇಲೆ ಯುವ ಉದ್ಯಮಿ ಸ್ಕೀಮ್ ಇದೆ, ಸರ್ಕಾರದ ಸಾಕಷ್ಟು ಯೋಜನೆಗಳಿವೆ. ಆಮೇಲೆ ಪ್ರಾಣಿಗಳನ್ನ ಸಾಕೊಳ್ಳೋದಕ್ಕೆ NML ಸ್ಕೀಮ್ ಇದೆ ಸರ್. ಆಮೇಲೆ ಹೈನುಗಾರಿಕೆಗಾಗಿ ಪಶುಸಂಗೋಪನಾ ಇಲಾಖೆಯಿಂದ ಸಾಕಷ್ಟು ಸ್ಕೀಮ್ಗಳಿವೆ. ಆಮೇಲೆ ನಾವು ಗೃಹ ಕೈಗಾರಿಕೆಗೆ ಸಾಕಷ್ಟು ತರಬೇತಿಗಳಿದ್ದಾವೆ ಸರ್. ಹೀಗಾಗಿ ಕೆಲವು ಜನರಿಗೆ ಜಿಲ್ಲಾ ಮಟ್ಟಕ್ಕೋ ರಾಜ್ಯ ಮಟ್ಟಕ್ಕೋ ಅಥವಾ ತಾಲೂಕು ಮಟ್ಟಕ್ಕೆ ತರಬೇತಿ ಹೋಗಲು ಸಾಧ್ಯವಾಗ್ತಾ ಇಲ್ಲ. ನಾವು ಮಧ್ಯಾಹ್ನ ತನಕ ಸಂಜೆ ಮುಂದೆ ಕೆಲಸ ಮಾಡಿ ರಾತ್ರಿ ಸುಮಾರು 6 ಗಂಟೆಗೆ ಬಂದರೂ ಕೂಡ ನಾನು ತರಬೇತಿ ಕೊಡ್ತಾ ಇದ್ದೀವಿ ಸರ್. 6 ಗಂಟೆಯಿಂದ 8 ಗಂಟೆವರೆಗೂ ಯಾವ ರೀತಿ ತರಬೇತಿ ಕೊಡ್ತಾ ಇದ್ದೀವಿ ಅಂದ್ರೆ ಸರ್, ನಮ್ಮಲ್ಲಿ ಏನು ಮಾಡಿದ್ದೀವಿ ಅದನ್ನು ಮೂಲ ಅವ್ರಿಗೆ ತೋರಿಸ್ತಾ ಇದ್ದೀವಿ, ಹಂಚ್ಕೊತಾ ಇದ್ದೀವಿ ಸರ್. ಆಮೇಲೆ ಜೊತೆ ಜೊತೆಗೆ ಹೆಂಗೆ ಅಭಿವೃದ್ಧಿ ಆದೀವಿ ಪ್ರತಿಯೊಂದೂ ಕಣಕಣವಾಗಿ ಅವ್ರ ಮುಂದೆ ಬಿಚ್ಚಿ ಇಡ್ತಾ ಇದ್ದೀವಿ ಸರ್. ಇದರಿಂದ ಅವರಲ್ಲಿ ಒಂದು ಆತ್ಮಸ್ಥೈರ್ಯ ಆತ್ಮಧೈರ್ಯನ ನಾವು ತುಂಬ್ತಾ ಇದ್ದೀವಿ. ಎಷ್ಟೇ ಸಾಲಗಾರ ಇರಬಹುದು, ನನ್ನ ಒಬ್ಬ ಗೆಳೆಯ 1 ಕೋಟಿ ಸಾಲಗಾರನಾಗಿದ್ದ, ಇವತ್ತು ಅವನಿಗೆ ಒಂದು ಆರ್ಗ್ಯಾನಿಕ್ ಬೆಲ್ಲದ ಒಂದು ಯೂನಿಟ್ನ ಹಾಕ್ಕೊಟ್ಟಿದ್ದೀನಿ. ಸುಮಾರು ಪ್ರತಿದಿನ 2 ಕ್ವಿಂಟಲ್ ಬೆಲ್ಲ ನನ್ನ ಒಂದು 4 ಗಾಲಿ ವಾಹನದಲ್ಲಿ ಪ್ರತಿದಿನ ಅವನದೇ ಆದಂಥ ಒಂದು ಪದ್ಧತಿಯಲ್ಲಿ ಪ್ರತಿದಿನ 12,000 ರೂಪಾಯಿ ಆದಾಯನ ತರ್ತಾ ಇದ್ದಾನೆ. 1 ಕೋಟಿ ಸಾಲದಲ್ಲಿ ಸುಮಾರು 2 ವರ್ಷದಲ್ಲಿ 30 ಲಕ್ಷ ಆತ ಸಾಲನ ತೆರಿಗೆ ತುಂಬಿದ್ದಾನೆ. ಅವನಲ್ಲಿ ಒಂದು ಆತ್ಮಸ್ಥೈರ್ಯನ ತಂದಿದ್ದೀವಿ. ಇವತ್ತು ಎಲ್ಲರೂ ಒಂದೇ ಥರದ ಬೇರೆ ದ್ರಾಕ್ಷಿ ಬೆಳೆಯಾಗಿರ್ಬೋದು, ಇನ್ನೊಂದರ ಒತ್ತಾಟಿನ ಕಬ್ಬು ಬೆಳೆಯಾಗಿರ್ಬೋದು ಮಾಡಬಾರ್ದು. ದಯವಿಟ್ಟು ಸ್ವಲ್ಪ ಬೇರೆ ಬೇರೆ ಬೆಳೆಗಳನ್ನು ಸಮಗ್ರ ಕೃಷಿ ಮಾಡಿದಾಗ ನಾವು ಎಲ್ಲ ರೀತಿಯಾದಂಥ ಕಚ್ಚಾ ವಸ್ತುಗಳು ನಮ್ಮಲ್ಲಿ ಸಿಕ್ಕು ಅವುಗಳನ್ನೇ ಪಕ್ಕಾ ಮಾಡಿದಾಗ ತರಬೇತಿಯನ್ನು ಒಬ್ಬ ರೈತರಿಂದ ಪಡೆದರೂ ಆಯಿತು, ವಿಜ್ಞಾನಿಗಳನ್ನು ಪಡೆದರೂ ಆಯಿತು, ಆ ರೈತ ಕುಟುಂಬಕ್ಕೆ ಅದು ಒಂದು ಆದಾಯವಾಗಿ ಪರಿವರ್ತನೆ ಆಗಬೇಕು ಅನ್ನೋದೇ ನನ್ನ ಆಶೆ ಸರ್. ಬೇರೆ ಏನೇನು ಚಟುವಟಿಕೆ ನಡೆಸ್ತೀರಿ ಇಲ್ಲಿ ಸರ್? ಇದ್ರ ಜೊತೆಗೆ ಸುಮಾರು ಧರ್ಮಸ್ಥಳ ಸಂಘದಿಂದ ಸಾಕಷ್ಟು ಜನ ತರಬೇತಿಗೆ ನನ್ನ ಕರೀತಾ ಇದ್ದಾರೆ. ಅಲ್ಲಿ ಹೋದಾಗ ಕೂಡ ಅವರಿಗೆ ಒಂದು ನಾನೇ ಖುದ್ದಾಗಿ ಜೀವಾಮೃತವನ್ನು ಅವರ ತೋಟದಲ್ಲಿ ರೆಡಿ ಮಾಡಿ ತೋರಿಸ್ತಾ ಇದ್ದೀನಿ, ದಶಪರ್ಣಿನ ಮಾಡಿ ತೋರಿಸ್ತಾ ಇದ್ದೀನಿ. ಆಮೇಲೆ ನನ್ನ ಜೊತೆಗೆ ನನ್ನ ಎಲ್ಲ ಪಕ್ಕಾ ವಸ್ತುಗಳನ್ನು ನಾನು ಬ್ರ್ಯಾಂಡನ್ನು ತೊಗೊಂಡು ಹೋಗಿರ್ತಾ ಇದ್ದೀನಿ, ಅವ್ರಿಗೆ ತೋರಿಸ್ತಾ ಇದ್ದೀನಿ. ಈ ರೀತಿ ಪ್ಯಾಕೆಟ್ ಮಾಡಿದಾಗ ನನಗೆ ಮೊದಲು ಸಿಗ್ತಾ ಇರುವ ರೇಟ್ ಬೆಲ್ಲಕ್ಕೆ 45, ಈಗ 60 ಸಿಗ್ತಾ ಇದೆ, ಡಬ್ಬಲ್ ಸಿಗ್ತಾ ಇದೆ. ಈ ರೀತಿಯಾದಂಥ ಒಂದು ಪರಿವರ್ತನೆಯನ್ನು ಅವರಿಗೆ ಒಂದು ನನ್ನ ಕಾರ್ಯರೂಪದಲ್ಲಿ ಅವ್ರಿಗೆ ತೋರಿಸ್ತಾ ಇದ್ದೀನಿ, ಅವ್ರಿಗೆ ಮನವರಿಕೆ ಆಗುವ ರೀತಿಯಲ್ಲಿ ಹೇಳ್ತಾ ಇದ್ದೀನಿ. ಪ್ರತಿ ಸುಮಾರು ನನ್ನ ತಾಲೂಕನ್ನು ಬಿಟ್ಟು ಇಡೀ ಎಲ್ಲ ಜಿಲ್ಲೆಯಲ್ಲಿ ಎಲ್ಲ ಪ್ರತಿಯೊಂದು ಕಡೆ ನಾನು ಹೋಗ್ತಾ ಇದ್ದೀನಿ. ನನಗೆ ಕೃಷಿ ಇಲಾಖೆಯವರು ಮೊದಲು ತಾಲೂಕಾ ಮಟ್ಟದಲ್ಲಿ ಸಲಹಾ ಸಮಿತಿಯಲ್ಲಿ ಸದಸ್ಯತ್ವವನ್ನು ಕೊಟ್ಟಿದ್ದರು, ಈಗ ಜಿಲ್ಲಾ ಮಟ್ಟದಲ್ಲಿ ಒಂದು ಆತ್ಮಯೋಜನೆ ಸಲಹಾ ಸಮಿತಿಯ ಸದಸ್ಯವನ್ನು ಕೊಟ್ಟಿದ್ದಾರೆ. ಆ ಮೀಟಿಂಗ್ನಲ್ಲಿ ಕೂಡ ಸಾಕಷ್ಟು ಜನರಿಗೆ ನಾನು ಸಾವಯವ ಕೃಷಿ ಮತ್ತು ತರಬೇತಿ, ಆಮೇಲೆ ವ್ಯಾಲ್ಯೂ ಅಡಿಷನ್, ಈ ಬೆಲೆಯನ್ನು ನಮ್ಮ ವಸ್ತುಗೆ ಮೌಲ್ಯವರ್ಧನೆ ಬಗ್ಗೆ ಸಾಕಷ್ಟು ಒತ್ತು ಕೊಟ್ಟು ನಾನು ಹೇಳ್ತಾ ಇದ್ದೀನಿ. ಸಾಕಷ್ಟು ಜನ ರೈತರು ನನ್ನ ಮಾತನ್ನು ಕೇಳಿ ಸಾಕಷ್ಟು ಸುಮಾರು 500-600 ಜನ ಈಗಾಗಲೇ ಅಭಿವೃದ್ಧಿ ಆಗಿದ್ದಾರೆ. ಇನ್ನೂ ಸಾಕಷ್ಟು ಜನ ರೈತರಿಗೆ ತಲುಪಲಿ ಅನ್ನೋ ಆಶಯದಿಂದ ನನ್ನೆಲ್ಲ ಕೆಲಸಗಳನ್ನ ಬದಿಗಿಟ್ಟು ಪ್ರತಿ ತಿಂಗಳಿಗೆ ಒಂದ್ಸಲ ಆದ್ರೂ ಯಾವ್ದಾದ್ರು ಊರಿಗೆ ಹೋಗಿ ಅವರು ಪಂಚಾಯತಿ ವತಿಯಿಂದ ಅಥವಾ ಆತ್ಮ ಯೋಜನೆ ವತಿಯಿಂದ ಅಥವಾ ಧರ್ಮಸ್ಥಳ ಸಂಘದ ವತಿಯಿಂದ ಅವ್ರು ಕರೆದಾಗ ತರಬೇತಿನ ಕೊಡ್ತಾ ಇದ್ದೀವಿ. ಆಮೇಲೆ ಜಾತ್ರೆಗಳು, ಆಮೇಲೆ ಉತ್ಸವಗಳಲ್ಲಿ ಜನ ಕೂಡಿರ್ತಾರೆ, ಮದುವೆಗಳಲ್ಲಿ, ಆಮೇಲೆ ಇನ್ನಿತರ ಕಾರ್ಯಕ್ರಮಗಳಲ್ಲಿ ಜನ ಕೂಡಿರ್ತಾರೆ. ಅಲ್ಲಿ ಕೂಡ ತರಬೇತಿಯ ಕೆಲವು ವಿಷಯಗಳನ್ನು ಸುಮಾರು 10 ನಿಮಿಷದಲ್ಲಿ ಅವರಿಗೆ ಮನವರಿಕೆ ಆಗ್ತದೆ ಹೇಳ್ತಾ ಇದ್ದೀವಿ ಸರ್. ಇವತ್ತು ಈಗ ನೀವು ಸಮಗ್ರ ಕೃಷಿ ಮಾಡ್ತಾ ಇದ್ದೀರಾ, ಇದರಿಂದ ನಮ್ಮ ರೈತರಿಗೆ ಎಷ್ಟು ಲಾಭದಾಯಕ ಅನ್ಬಿಟ್ಟು ಹೇಳ್ತೀರಿ ಸರ್? ಇದು ತುಂಬಾ ಲಾಭದಾಯಕ. ಹೇಗೆ ಅಂತಂದ್ರೆ, ಕೋಳಿ ಮೊಟ್ಟೆ ಸಿಗುತ್ತೆ, ಆ ಕಳ್ಸಾಕಿದ್ದೀವಿ, ಹಾಲಿನಿಂದ ಹಣನು ಬರುತ್ತೆ, ಮನೆಗೆ ಹಾಲು ಸಿಗುತ್ತೆ. ಈ ಬೆಲ್ಲ ಮಾಡ್ತಾ ಇದ್ವಿ, ಬೆಲ್ಲ ಎಲ್ಲ ತರದ ಬೆಲ್ಲ, ಜೋನಿ ಬೆಲ್ಲ ಕೂಡ ನನ್ನ ಕುಟುಂಬಕ್ಕೂ ಆಗುತ್ತೆ, ಹೊರಗೂ ವ್ಯಾಪಾರದಿಂದ ಹಣ ಸಿಗುತ್ತೆ ಸರ್. ಆರ್ಗ್ಯಾನಿಕ್ನಲ್ಲಿ ಉಳ್ಳಾಗಡ್ಡಿ ಮಾಡ್ತಾ ಇದ್ದೀನಿ, ನನ್ನ ಮನೆಗೂ ಆಗುತ್ತೆ, ಹೊರಗೂ ಆಗುತ್ತೆ. ಅದ್ರ ಜೊತೆ ಜೊತೆಗೆ ಶೇಂಗಾ ಮಾಡ್ತಾ ಇದ್ದೀನಿ. 12 ತಿಂಗಳು ನಮ್ಮ ಶೇಂಗಾ ಹೋಳಿಗೆ, ಶೇಂಗಾ ಉಂಡಿ ಇವುಗಳನ್ನೆಲ್ಲ ತಿಂತಾ ಇದ್ದೀವಿ, ಹೊರಗಡೆ ಕೂಡ ಮಾರಾಟ ಮಾಡ್ತಾ ಇದ್ದೀವಿ. ಇದರಿಂದ ನನಗೆ ಒಂದು ಹಣಕಾಸಿನ ತೊಂದರೆನೇ ಇಲ್ಲ ಸರ್. ಪ್ರತಿದಿನ ಯಾವುದೋ ಮೂಲದಿಂದ 1,000 ರಿಂದ 2,500 - 3,000 ಹಣ ಬಂದೇ ಬರುತ್ತೆ ಸರ್. ಪ್ರತಿ ತಿಂಗಳು 1,00,000 - 1,20,000 ಹಣ ಬಂದೇ ಬರುತ್ತೆ. ಹೀಗಾಗಿ ನಾನು ಸಾಲಗಾರನಾಗಲು ಆಗುವಂತಹ ಅವಕಾಶಗಳು ತಪ್ಪಿದೆ. ಈಗ ಮೊದಲು ನಾನು ಕಬ್ಬಿನ ಬೀಜಕ್ಕೆ, ಗೊಬ್ಬರಕ್ಕೆ, ಔಷಧಕ್ಕೆ ಸಾಲ ಮಾಡಬೇಕಾಗಿತ್ತು. ಅದು ಫ್ಯಾಕ್ಟ್ರಿ ಕಳಿಸಿ ಫ್ಯಾಕ್ಟ್ರಿಯಿಂದ ಬಂದು ಬಿಲ್ ಆಗುವವರೆಗೂ ನನಗೆ ಬಡ್ಡಿ ಬೆಳೀತಾನೆ ಇತ್ತು. ಈಗ ಆಗಿಲ್ಲ ಸರ್. ಈಗ ಯಾಕಂತಾರೆ, ನನಗೂ ಸುಮಾರು 12 ತಿಂಗಳಿಂದ ಎಲ್ಲಿನೂ ಕೂಡ 1 ರೂಪಾಯಿ ಸಾಲನ ತಂದಿಲ್ಲ. ಸುಮಾರು ಈ ವರ್ಷ ನಾನು PMFM ಪಡೆದಂತಹ 30 ಲಕ್ಷದಲ್ಲಿ ನನಗೆ 15 ಲಕ್ಷ ಸಬ್ಸಿಡಿ ಸಿಕ್ಕಿದೆ. ನಾನು 5 ಲಕ್ಷ ನಾನು ವಾಪಸ್ ಅಲ್ಲಿ ಕಟ್ಟಿದ್ದೀನಿ. ನಾನು 30 ಲಕ್ಷದಲ್ಲಿ ಕೇವಲ ಈಗ 11 ಲಕ್ಷ ಮಾತ್ರ ಸಾಲ ಉಳಿದಿದೆ ಅಂತ ಬಹಳ ಹೆಮ್ಮೆಯಿಂದ ಹೇಳ್ಕೊತೀನಿ ಸರ್. ಒಂದೇ ಒಂದು ವರ್ಷದಲ್ಲಿ ಇದು ಪ್ರತಿಯೊಬ್ಬ ರೈತನು ಮಾಡಲಿ ಅನ್ನೋದೇ ಒಂದು ಆಸೆ. ಆಮೇಲೆ ಯಾರಾದರೂ ರೈತರು, ನಾನು ಕೊನೆಯಲ್ಲಿ ನನ್ನ ಒಂದು ಮೊಬೈಲ್ ನಂಬರ್ನ ಕೊಡ್ತಾ ಇದ್ದೀನಿ ಸರ್, ನಮ್ಮ ತೋಟಕ್ಕೆ ಬನ್ನಿ, ನೋಡಿಕೊಳ್ಳಿ, ಸಾಧ್ಯವಾದರೆ ತಾವು ಕೂಡ ಇಂಥ ಕ್ರಮಗಳನ್ನು ತಗೊಂಡು ತಮ್ಮ ಕುಟುಂಬದ ಆರ್ಥಿಕ ಪರಿಸ್ಥಿತಿಯನ್ನು ಅಭಿವೃದ್ಧಿ ಮಾಡಿಕೊಳ್ಳಲು ವಿನಂತಿಸಿಕೊಳ್ತಾ ಇದ್ದೀನಿ ಸರ್. ಅಂದರೆ ನಮ್ಮ ರೈತರ ಆರ್ಥಿಕ ಪರಿಸ್ಥಿತಿ ಸುಧಾರಿಸಬೇಕು ಅಂದರೆ ಅವರು ಸಮಗ್ರ ಕೃಷಿ ಮಾಡಬೇಕು, ಅನಿವಾರ್ಯವಾಗಿ ಮಾಡ್ಬೇಕು ಸರ್. ಸಮಗ್ರ ಕೃಷಿಯನ್ನು ಅನಿವಾರ್ಯ. ಇವತ್ತು ಒಂದೇ ಬೆಳೆ ನಮಗೆ ಮಳೆ ಇಲ್ಲ ಅಥವಾ ಇನ್ನಿತರ ಪ್ರಕೃತಿ ವಿಕೋಪ, ಯಾವುದೇ ರೋಗ, ಯಾವುದೇ ರೀತಿಯಿಂದ ನಮಗೆ ನಷ್ಟ ಅನುಭವಿಸಿದಾಗ ಒಂದು ಕುಟುಂಬದ ಪರಿಸ್ಥಿತಿ ಬಹಳಷ್ಟು ಹದಗೆಟ್ಬಿಡುತ್ತೆ. ಹೀಗಾಗಿ ಒಬ್ಬ ರೈತ ಆತ್ಮಹತ್ಯೆ ಬಿಟ್ಟು ಇನ್ನೊಂದು ಅವನಿಗೆ ಮಾರ್ಗವೇ ಇಲ್ಲ. ಅದಕ್ಕಾಗಿ ಪರ್ಯಾಯ ಮಾರ್ಗವೆಂದರೆ ಸಮಗ್ರ ಕೃಷಿ ಸರ್. ಇವತ್ತು ಅದು ಬೇರೆ ಬೇರೆ ಮೂಲಗಳಿಂದ, ಒಂದು ಮೂಲದಿಂದ ಏನಾದರೂ ತೊಂದರೆ ಆದರೆ, ಮೊನ್ನೆ ನನಗೆ ಕೋಳಿಗಳ ವ್ಯಾಪಾರ ಒಂದು 20 ಕೋಳಿ ಒಬ್ಬರಿಗೆ 1,000 ರೂಪಾಯಿದ ಬೇಕಾ ಸರ್ ಅಂತ ತಿಳ್ಕೊಂಡಾಗ ಅವ್ರು ಕೊಟ್ಬಿಟ್ಟೆ ಸರ್. ಒಂದು ದಿವಸ 20,000 ಬಂತು, ಮತ್ತೆ ಈಗ ಮರಿ ತರ್ತಾ ಇದ್ದೀನಿ ಸರ್. ಮತ್ತೆ ಆಮೇಲೆ ಟಗರುಗಳು ಬೇಕಾದ ಸರ್ ಕೆಲವರಿಗೆ, ಒಮ್ಮೆ ಮಾರಾಟ ಮಾಡಿದೆ ಅದರಿಂದ ಸ್ವಲ್ಪ ಆದಾಯ ಬಂತು. ದಿವಸ ಪ್ರತಿದಿನ ಬೆಲ್ಲದಿಂದ ಆದಾಯ ಬರುತ್ತೆ, ಹಾಲಿನಿಂದ ಆದಾಯ ಬರುತ್ತೆ ಸರ್. ಹೀಗಾಗಿ ಒಂದು ಕುಟುಂಬಕ್ಕೆ ಆದಾಯ ಪ್ರತಿದಿನ ಬರ್ತಾ ಇರಬೇಕಾದ್ರೆ ಎಲ್ಲರೂ ಖುಷಿಯಿಂದ ಕೆಲಸ ಮಾಡ್ತಾರೆ ಸರ್. ನಾವು ಇನ್ನೊಬ್ಬರಲ್ಲಿ ಕೆಲಸಕ್ಕೆ ಹೋಗುವ ಒಂದು ಅನಿವಾರ್ಯತೆ ಇಲ್ಲ ಸರ್. ನಮ್ಮಲ್ಲಿ ನಾವೇ ಕೆಲಸಗಾರರು, ನಾವೇ ಯಜಮಾನರು. ಹೀಗಾಗಿ ನಮಗೆ ಅದೊಂದು ಕುಟುಂಬಕ್ಕೆ ಒಂದು ಒಳ್ಳೆಯ ಒಂದು ಖುಷಿ ತಂದು ಕೊಟ್ಟಿದೆ ಅಂತ ಹೇಳಿಕೆ ಇಚ್ಛೆ ಮಾಡ್ತೇನೆ ಸರ್. ನಮ್ಮ ರೈತ ಬಾಂಧವರು, ನಮ್ಮ ಶೇಖರ್ ಏನು ಹೇಳಿದ್ರು ಅದೇ ಥರ, ಸಮಗ್ರ ಕೃಷಿ ಮಾಡಬೇಕು. ಸಮಗ್ರ ಕೃಷಿ ಮಾಡೋದ್ರಿಂದ ಆರ್ಥಿಕವಾಗಿ ನಾವು ಸುಧಾರಣೆ ಕಾಣಬಹುದು. ಎಲ್ಲ ಮೂಲಗಳಿಂದ ಆರ್ಥಿಕ ಏನು ದುಡ್ಡು ಅರ್ಧ ಬರುತ್ತೆ. ಒಳ್ಳೆಯದು ಶೇಖರ್ ಅವರೇ, ಈ ಒಂದು ನಮ್ಮ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಬಂದು ನೀವು ಸಾಕಷ್ಟು ಅನುಭವಗಳನ್ನು ನೀವು ನಮ್ಮ ರೈತ ಬಾಂಧವರ ಜೊತೆ ಹಂಚಿಕೊಂಡ್ರೆ. ಕೊನೆಯದಾಗಿ ಈಗ ನಮ್ಮ ರೈತರು ಈಗ ನಿಮ್ಮನ್ನು ಸಂಪರ್ಕಿಸಬೇಕು, ನಿಮ್ಮ ಸಲಹೆ ಸೂಚನೆ ಪಡಿಬೇಕು ಅಂದರೆ ನಿಮ್ಮ ದೂರವಾಣಿ ಸಂಖ್ಯೆ ಕೊಡ್ತೀರಾ ಸರ್? ಒಂದು ಕೊನೆ ಮಾತು, ಸರಳ ಜೀವನ ಸುಖ ಜೀವನ, ದುಬಾರಿ ಜೀವನ ದುಃಖ ಜೀವನ, ಇದು ರೈತರು ಅಳವಡಿಸ್ಕೊಳ್ಬೇಕು. ಬಹಳಷ್ಟು ಸರಳವಾದಂಥ ಜೀವನ ಯಾರು ಮಾಡ್ತೀವೋ ಅವರು ಖುಷಿಯಾಗಿರ್ತೀವಿ. ನನ್ನ ನಂಬರು 9797 39 39 57 57 22 22 67 67. ಈ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಅವರ ಅನುಭವನ ಕೇಳಿ ತಾವು ನಿಮ್ಮ ಕೃಷಿ ಪದ್ಧತಿಗಳಲ್ಲಿ ಅನುಸರಿಸಬಹುದು. ಒಳ್ಳೆಯದು ಶೇಖರ್ ಅವರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಮತ್ತೊಮ್ಮೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಸಾವಯವ ಮತ್ತು ಸಮಗ್ರ ಕೃಷಿ ಪದ್ಧತಿಯ ಅನುಭವ ಕುರಿತು ಜಮಖಂಡಿ ತಾಲೂಕು ಸಾವಳಗಿ ಗ್ರಾಮದ ಶೇಖರ ಶಂಕರ ಮಾನೋಜಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ.